ಈ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಈ ಪರಿಸರವನ್ನೇ ಅಧ್ಯಯನವನ್ನೇ ನಿಮ್ಮ ಒಂದು ಮುಖ್ಯ ಒಂದು ವೃತ್ತಿಯಾಗಿಸುವುದಕ್ಕೆ ಏನು ಪ್ರೇರಣೆ? ಕೆಲವೊಬ್ರು ದಾಂಡೇಲಿಯ ಸುತ್ತಮುತ್ತ ಏನು ಪರಿಸರವಾದಿಗಳಿದ್ದಾರೆ, ಈ ಹಾರ್ಮಿಲ್ ಅಕ್ಕಿಯ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ನಮ್ಮ ದಾಂಡೇಲಿಯ ಭಾಗದಲ್ಲಿ. ಹಾರ್ನ್ಬಿಲ್ ಫೆಸ್ಟಿವಲ್ ಅಂತಲೇ ಪ್ರತಿ ವರ್ಷ ನಡೀತಾ ಇದೆ. ಪ್ರತಿ ವರ್ಷ ಹಾರ್ನ್ಬಿಲ್ ಅಕ್ಕಿ ಹಬ್ಬ ನಡೀತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಿಂದ ಬೇರೆ ಬೇರೆ ಕಡೆಗಳಿಂದ ಬರುವಂತ ಒಂದು ಪರಿಸರ ಆಸಕ್ತರಿರ್ಬೋದು, ಫೋಟೋಗ್ರಾಫರ್ಸ್ ಇರ್ಬೋದು, ಅಂತವ್ರನ್ನ ನೋಡಿ ಅವರೇ ಒಂದು ನನಗೊಂದು ಇನ್ಸ್ಪಿರೇಷನ್. ಅವರ ಒಂದು ಮಾತು, ಫೋಟೋಗ್ರಫಿ, ಆ ಹಾರ್ಮಿಲ್ ಅಕ್ಕಿಯ ಒಂದು ವಿಭಿನ್ನವಾದಂಥ ಒಂದು ಚಿತ್ರಗಳನ್ನು ತೆಗೆಯೋದಾಗಲಿ, ಅದನ್ನು ನೋಡಿದಾಗ ನನ್ನಲ್ಲೂ ಕೂಡ ಆಸಕ್ತಿ ಮೂಡ್ತಾ ಇತ್ತು. ನಾನು ಕೂಡ ಫೋಟೋಗ್ರಫಿ ಮಾಡಬೇಕು, ಗೈಡ್ ಮಾಡಬೇಕು ಬೇರೆಯವರಿಗೂ. ಎಲ್ಲಿಂದಲೋ ಬಂದಂತಹ ಜನರು ಇಲ್ಲಿ ಬಂದು ಗೈಡ್ ಮಾಡ್ತಾರೆ, ನಾವು ದಾಂಡೇಲಿಯವರಾಗಿದ್ದುಕೊಂಡು ಯಾಕೆ ಬೇರೆದವರಿಗೆ ಹಾರ್ಮಿಲ್ಗಳ ಬಗ್ಗೆ ತಿಳಿಸಬಾರ್ದು ಅನ್ನೋವಂಥ ಆಸಕ್ತಿ ನನ್ನಲ್ಲಿ ಬಂದಿದ್ದರಿಂದ ನಾನು 2017ರಲ್ಲೇ ಶಾಲೆಯನ್ನು ರಿಸೈನ್ ಮಾಡಿ 2018ರಿಂದ ನಾನು ಪ್ರೊಫೆಷನಲ್ ಆಗಿ ನ್ಯಾಚುರಲಿಸ್ಟ್ ಆಗಿ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಅಂದ್ರೆ ಈಗ ಈ ಪರಿಸರ ಅಧ್ಯಯನ ಅಂದ್ರೆ ಮೂಲಭೂತವಾಗಿ ಏನು ಮತ್ತು ಇದರ ಒಂದು ಅವಶ್ಯಕತೆ ಏನು, ಹಿನ್ನೆಲೆ ಏನು? ಪರಿಸರ ಅಧ್ಯಯನ ಅಂತ ಹೇಳಿದ್ರೆ ಅದು ಯಾವುದೇ ರೀತಿಯಾದಂತ ಒಂದು ನಾಲ್ಕು ಗೋಡೆಗಳ ನಡುವೆ ನಡೆಯುವಂತದ್ದಲ್ಲ, ನಾಲ್ಕು ಗೋಡೆಗಳಲ್ಲಿ ನಡೆಯುವಂತದ್ದಂತ ಅಲ್ವೇ ಅಲ್ಲ. ಏನ್ ನಾವು ಮೆಡಿಟೇಷನ್ ಅಂತ ಹೇಳ್ತೀವಿ, ಒಂದು ಧ್ಯಾನ, ಅದೇ ತರ ನಾವು ಈ ಒಂದು ನದಿ, ಕೆರೆ, ಕಾಡು ಈ ತರ ಕುತ್ಕೊಂಡು ನಾವು 10 ನಿಮಿಷ ಪರಿಸರದ ಬಗ್ಗೆ ಯೋಚನೆ ಮಾಡ್ತಾ, ಆ ಪಕ್ಷಿಗಳನ್ನ ನೋಡ್ತಾ, ಅದರ ಒಂದು ಆವಾಸ ಸ್ಥಾನ, ನಡವಳಿಕೆ, ಆ ಬಿಹೇವಿಯರ್ ನೋಡ್ತಾ ಇದ್ದಾಗ ನಮ್ಮಲ್ಲೇ ನಮ್ಗೆ ಗೊತ್ತಾಗ್ತಾ ಇರುತ್ತೆ, ಓ ಪಕ್ಷಿಗಳು ಯಾವ ರೀತಿ ಗೂಡಿಗೆ ಬರುತ್ತೆ, ಹೇಗೆ ಹಣ್ಣನ್ನ ಗೂಡಲ್ಲಿ ಕೊಡ್ತಾ ಹೋಗುತ್ತೆ. ಈ ಒಂದು ಪರಿಸರ ಅಧ್ಯಯನ ಅಂತ ಹೇಳಿದ್ರೆ ನಾವು ಫೀಲ್ಡ್ ವರ್ಕ್, ನಾವು ಬೇರೆ ಬೇರೆ ಕಡೆ ಸ್ಥಳಗಳಿಗೆ ಭೇಟಿ ಕೊಡೋದೇ ಒಂದು ಅಧ್ಯಯನ. ಅದರಿಂದ ಏನು ತಿಳಿದು ಬರುತ್ತೆ ಅಂದರೆ ಪಕ್ಷಿ ಪ್ರಾಣಿಗಳು ಎಷ್ಟು ಅನ್ಯೋನ್ಯತೆಯಿಂದ ಇದೆ ಮತ್ತು ಎಷ್ಟು ಹೊಂದಾಣಿಕೆಯಿಂದ ಇರುತ್ತೆ ಅನ್ನೋದು ನಮಗೆ ಆ ಸಂಗತಿ ನಾವು ಕಾಡಲ್ಲಿ ಹೋದಾಗ ನಮಗೆ ತಿಳಿದು ಬರುತ್ತೆ. ಬಹಳಷ್ಟು ನಮ್ಮ ಜೀವನ ಪಾಠಗಳು ಪ್ರಕೃತಿಯಲ್ಲಿ ಈಗ ನಡೀತಾ ಇರ್ತವೆ, ಅದನ್ನು ನಾವು ಕಲ್ತ್ಕೋಬೇಕಷ್ಟೇ. ಅದು ನೇಚರ್ ಈಸ್ ಗಾಡ್ ಅಂತ ಹೇಳ್ತೀವಿ, ಮತ್ತು ಪ್ರಕೃತಿಯೇ ನಮಗೆ ಒಂದು ಒಳ್ಳೆಯ ಶಿಕ್ಷಕಿ ಅಂತ ಹೇಳ್ಬೋದು. ಪ್ರಕೃತಿಯಿಂದ ಸಾಕಷ್ಟು ಕಲಿಯೋದಿದೆ. ನಾವು ಎಷ್ಟೋ ಜನರಿಗೆ ಕೇಳಿರ್ತೀವಿ, ಅವರನ್ನು ನೋಡಿರ್ತೀವಿ, ಅವ್ರು ಹೇಳ್ತಾರೆ ನಾವು ಇನ್ನೂ ಜೀರೋದಲ್ಲೇ ಇದ್ದೀವಿ ಅಂತ. ಅಂದರೆ ಎಷ್ಟು ಕಲಿತರೂ ಕೂಡ ಪರಿಸರದಲ್ಲಿ ಅದು ಇನ್ನೂ ಕಡಿಮೆನೇ ಅಂತ ಹೇಳ್ತಾ ಇರ್ತಾರೆ. ವಿಶೇಷವಾಗಿ ದಾಂಡೇಲಿ ಮತ್ತು ಸುತ್ತಮುತ್ತ ಜೋಯಿಡಾ ಇಂಥ ಒಂದು ಪ್ರದೇಶಗಳಲ್ಲಿ ನೀವು ಅಧ್ಯಯನವನ್ನು ಮಾಡಿದಂಥವ್ರು, ಇಲ್ಲಿಯ ಒಂದು ಜೀವ ಪರಿಸರ ಹೇಗಿದೆ ಮತ್ತು ಜೀವ ವೈವಿಧ್ಯತೆ ಎಷ್ಟರ ಮಟ್ಟಿಗಿದೆ, ಈ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಹೇಳಬೇಕಂದ್ರೆ ನಮ್ಮ ಒಂದು ದಾಂಡೇಲಿ ಒಂದು ತಾಲೂಕು, ಅದೇ ರೀತಿ ಜೋಯಿಡಾ ಭಾಗದಲ್ಲಿ ಅತಿ ಹೆಚ್ಚು ಪಕ್ಷಿ ವೀಕ್ಷಣೆ ಜನ ಬರ್ತಾ ಇರ್ತಾರೆ. ಜೋಯಿಡಾ ಅಂತ ಹೇಳಿದರೆ ನಮ್ಮ ಕರ್ನಾಟಕದ ಅತಿ ದೊಡ್ಡ ತಾಲೂಕು. ಈ ಒಂದು ಜನಸಂಖ್ಯೆಯಲ್ಲಿ ಅದು ಕಡಿಮೆ ಇದೆ, 7%, ಬಟ್ ಕರ್ನಾಟಕದ ಅತಿ ದೊಡ್ಡ ತಾಲೂಕು, ಕರ್ನಾಟಕದ ಲಾರ್ಜೆಸ್ಟ್ ತಾಲೂಕು ಅಂತ ಹೇಳ್ತೀವಿ. ಇಡೀ ಜಗತ್ತು ವೆಸ್ಟರ್ನ್ ಘಾಟನ್ನ ಆಕ್ಸಿಜನ್ ಬ್ಯಾಗ್ ಕಿಟ್ ಅಂತ ಹೇಳ್ತಾರೆ, ಅದರ ಹೃದಯ ಭಾಗದಲ್ಲಿ ಇರುವಂತದ್ದೇ ಜೋಯಿಡಾ ತಾಲೂಕು. ಅಷ್ಟೊಂದು ವೈವಿಧ್ಯತೆ ಇದೆ ಅಂದ್ರೆ 93% ಕಾಡಿಂದ ತುಂಬಿಕೊಂಡಿದೆ. ಇನ್ನು ಒಬ್ರು ಆಫೀಸರ್ ಹೇಳಿದ್ರು ನನಗೆ, ದಾಂಡೇಲಿಯಿಂದ ಇನ್ನೊಂದು 5-10 ವರ್ಷಕ್ಕೆ ದಾಂಡೇಲಿಯಿಂದ ಜೋಯಿಡಾ ಹತ್ರ ಯಾರಾದರೂ ಹೋಗ್ತಾ ಇದ್ರೆ ಅವರಿಗೆ ಪ್ರತಿಯೊಬ್ಬರಿಗೂ 100 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತ. ಅಂದ್ರೆ ಅಷ್ಟು ಪ್ಯೂರ್ ಆಕ್ಸಿಜನ್ ಏರಿಯಾ. ಅಲ್ಲಿ ಕೆಲವೊಂದು ಡಾಕ್ಟರ್ಸ್ ಸೆನ್ಸಸ್ ಕೂಡ ಮಾಡಿದ್ರು, ಅಲ್ಲಿ ಯಾವುದೇ ಹಾರ್ಟ್ ಪೇಷಂಟ್ ಆಗಲಿ ಕ್ಯಾನ್ಸರ್ ಪೇಷಂಟ್ ಆಗಲಿ ಸಿಗಲೇ ಇಲ್ಲ. ಜೋಯಿಡಾದಲ್ಲಿ ನೀವು ಎಲ್ಲಿ ಹುಡುಕಿದ್ರು ಒಂದೇ ಒಂದು ಮೆಡಿಕಲ್ ಶಾಪು ಸಿಗಲ್ಲ. ಒಂದೇ ಒಂದಿದೆ, ಅದು ಕೋವಿಡ್ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಜಗತ್ತಲ್ಲಿ ಇಂಥ ಒಂದು ಮೆಡಿಕಲ್ ಶಾಪ್ ಲಾಸ್ ಅಲ್ಲಿ ಇದೆ ಅಂದ್ರೆ ಅದು ಜೋಯಿಡಾ ತಾಲೂಕಲ್ಲಿ. ಸರಿಗ ಸ್ವಲ್ಪ ಜೀವ ವೈವಿಧ್ಯತೆ ಬಗ್ಗೆ ಹೇಳಿ, ಅಲ್ಲಿ ಏನೇನಿದೆ? ಜೀವ ವೈವಿಧ್ಯತೆ ಅಂತ ಹೇಳಿದಾಗ ಇಲ್ಲಿ ಪ್ರಾಣಿ ಪಕ್ಷಿಗಳು ಸಕಲ ವಿಧವಾದಂತ ಒಂದು ಮರಗಿಡ ಬಳ್ಳಿಗಳು ಆಯ್ತು, ಮತ್ತೆ ಕ್ರಿಮಿ ಕೀಟಗಳು. ಇಲ್ಲಿ ಸಾಕಷ್ಟು ಜನ ಕೇವಲ ಪಕ್ಷಿ ವೀಕ್ಷಣೆಗಂತ ಬರೋದಿಲ್ಲ, ಅದರಲ್ಲಿ ಇನ್ನೂ ಒಂದಿಷ್ಟು ಹೊರತಾಗಿ ಈ ಒಂದು ಮ್ಯಾಕ್ರೋ ಫೋಟೋಗ್ರಾಫರ್ಸು, ಅಂದ್ರೆ ಸೂಕ್ಷ್ಮ ಅತಿ ಸೂಕ್ಷ್ಮ ಕ್ರಿಮಿ ಕೀಟಗಳ ಒಂದು ಫೋಟೋಗ್ರಫಿ ಛಾಯಾಗ್ರಹಣಕ್ಕೆ ಕೂಡ ಮಾನ್ಸೂನ್ ತಿಂಗಳಲ್ಲಿ ಅಂದ್ರೆ ಮಳೆಗಾಲದ ಸೀಸನ್ ಅಲ್ಲಿ ಬರ್ತಾರೆ. ಇನ್ನಿಷ್ಟು ಜನ ಬಟರ್ಫ್ಲೈಸ್ ಸಲುವಾಗಿ ಬರ್ತಾರೆ. ನಮ್ಮ ಸುತ್ತಮುತ್ತ ಹೆಚ್ಚು ಕಮ್ಮಿ 250ಕ್ಕಿಂತ ಜಾಸ್ತಿ ಬಟರ್ಫ್ಲೈಸ್ ಇದೆ, ಒಂದು ಚಿಟ್ಟೆಗಳು. ಆಮೇಲೆ ಪಕ್ಷಿಗಳ ವಿಚಾರಕ್ಕೆ ಬಂದ್ರೆ 297, ಮೊನ್ನೆ ಅಷ್ಟೇ ನಾವು ಹಾರ್ನ್ಬಿಲ್ ಹಕ್ಕಿ ಹಬ್ಬದಲ್ಲಿ ನಾರ್ತ್ ಕೆನರಾ ಬರ್ಡ್ ಸೆನ್ಸಸ್ ಮಾಡಿದ್ವಿ. ಅದರಲ್ಲಿ ನಮ್ಮ ದಾಂಡೇಲಿ ಮತ್ತೆ ಜೋಯಿಡಾ ಸುತ್ತಮುತ್ತಲು 297 ಹಕ್ಕಿಗಳು ಕೌಂಟ್ ಆಗಿದೆ. ಅಂದರೆ ಅಲ್ಲಿ ರೆಕಾರ್ಡ್ ಇದೆ. ಮತ್ತು ಉಳಿದಂಥ ಪ್ರಾಣಿಗಳಂದರೆ ಅದು ನಮ್ಮ ಲಕ್ ಬೇಕು. ಹೌದು, ಈಗ ಮೊನ್ನೆ ಅಷ್ಟೇ ಹುಲಿ ಚಿರತೆ ಕಂಡು ಬರ್ತಾ ಇದ್ರೆ, ಆದರೆ ಕಪ್ಪು ಚಿರತೆ ನಮ್ಮ ದಾಂಡೇಲಿಯ ಫೇಮಸ್, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಂಡು ಬರೋದಂದರೆ ಕಪ್ಪು ಚಿರತೆ. ಬಟ್ ಅದೃಷ್ಟ ಬೇಕು ಕಪ್ಪು ಚಿರತೆ ನೋಡ್ಲಿಕ್ಕೆ. ಅಂದ್ರೆ ಕಾಳಿಯ ಅಭಯಾರಣ್ಯ ಕೂಡ ಅಲ್ಲೇ ಇದೆ. ಕಾಳಿಯ ಅಭಯಾರಣ್ಯ, ನಾವೇನು ಅನ್ಶಿ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ, ಅದು ಕೂಡ ಅಲ್ಲೇ ಇದೆ. ಮತ್ತೆ ಆರ್ಕಿಡ್ ಪಾರ್ಕ್ ಕೂಡ ನಮ್ಮಲ್ಲೇ ಇದೆ, ಕಾಳಿಯಲ್ಲೇ ಬರುತ್ತೆ. ಸಾಕಷ್ಟು ಕಲೀಲಿಕ್ಕೆ ಒಂಥರ ಈ ಓಪನ್ ಯೂನಿವರ್ಸಿಟಿ ಇದ್ದಾಗೆ ನಮ್ಮ ಈ ಒಂದು ಜೋಯಿಡಾ ತಾಲೂಕು, ಅಂದ್ರೆ ಸಾಕಷ್ಟು ಜನ ಬರ್ತಾರೆ. ಆದ್ರೆ ಇಲ್ಲಿರುವಂತ ಸ್ಥಳೀಯ ಜನರು ಅದರ ಒಂದು ಉಪಯೋಗವನ್ನ ಮಾಡ್ಕೊಳ್ತಾ ಇಲ್ಲ, ಹೊರಗಡೆಯಿಂದ ಬಂದು ಕಲಿತಾ ಇದ್ದಾರೆ. ಆದ್ರೆ ನಮ್ಮಲ್ಲಿರುವಂತ ಜನರಿಗೆ ಅದರ ಮಹತ್ವ ಗೊತ್ತಿಲ್ಲ. ಈಗಾಗಲೇ 270 ಮಿಕ್ಕಿ ಪ್ರಭೇದಗಳು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಿದ್ರೆ, ಹಕ್ಕಿ ಪ್ರಭೇದಗಳು, ಇವುಗಳಲ್ಲಿ ಈ ಒಂದು ಹಾರ್ನ್ ಬಿಲ್ ಅಥವಾ ಒಂದು ಮಂಗಟ್ಟೆ ಹಕ್ಕಿ, ಇದರ ಒಂದು ವಿಶೇಷತೆ ಏನು, ಅದರ ಒಂದು ಅದರ ಬಗ್ಗೆ ಪರಿಚಯ ಮಾಡಿಕೊಡಿ. ಮಂಗಟ್ಟೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ, ತುಂಬಾ ಜನರಿಗೆ ಹಾರ್ನ್ ಬಿಲ್, ಹಾರ್ನ್ ಅಂತಂದ್ರೆ ಅದರ ಒಂದು ಕೊಂಬು. ಹಳೆಯ ಕಾಲದಲ್ಲಿ ಜನ ಅದನ್ನ ಹೆಲ್ಮೆಟ್ ಬರ್ಡ್ ಅಂತ ಕರಿತಿದ್ರು, ನಾವು ಹಾರ್ನ್ ಬಿಲ್ ಅಂತ ಹೇಳ್ತೇವೆ. ವಿಶೇಷವಾಗಿ ಕರ್ನಾಟಕದಲ್ಲಿ 4 ಜಾತಿಯ ಹಾರ್ನ್ ಬಿಲ್ ಹಕ್ಕಿಗಳು ಕಂಡು ಬರುತ್ತೆ. ಅದು ಎಲ್ಲಿ ಅಂತ ಹೇಳಿದ್ರೆ ದಾಂಡೇಲಿ ಮತ್ತೆ ಜೋಯಿಡಾ ಭಾಗದಲ್ಲಿ. ಯಾವ್ಯಾವ್ದಪ್ಪ ಅಂದ್ರೆ ಕರ್ನಾಟಕದ ಅತಿ ದೊಡ್ಡ ಹಾರ್ನ್ ಬಿಲ್ ಅಂತ ಅನ್ಸ್ಕೊಳ್ಳೋಂಥದ್ದು ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ಲು, ಮಲಬಾರ್ ಪೈಡು, ಮಲಬಾರ್ ಗ್ರೇ, ಇಂಡಿಯನ್ ಗ್ರೇ. ಈ 4 ಜಾತಿಯ ಹಾರ್ನ್ ಬಿಲ್ಗಳು ನಮ್ಮ ದಾಂಡೇಲಿಯಲ್ಲಿ ಕಾಣೋದೇ ವಿಶೇಷ. ಅದರಲ್ಲೂ ಇಂಡಿಯಾದ ಅತಿ ದೊಡ್ಡ, ಭಾರತದಲ್ಲಿ 9 ತರದ ಹಾರ್ನ್ ಬಿಲ್ ಹಕ್ಕಿಗಳು ಕಂಡು ಬರುತ್ತೆ. ಅದರಲ್ಲಿ ಅತಿ ದೊಡ್ಡದು ಗ್ರೇಟ್ ಇಂಡಿಯನ್, ಮತ್ತೆ ಅತಿ ಚಿಕ್ಕದು ಮಲಬಾರ್ ಗ್ರೇ. ಇವೆರಡು ದಾಂಡೇಲಿ ಜೋಯಿಡಾದಲ್ಲಿ ಕಾಣಿಸುತ್ತೆ. ಇನ್ನೂ ವಿಶೇಷ ಏನಂದ್ರೆ ನಮ್ಮ ದಾಂಡೇಲಿಯ ಒಂದು ಟಿಂಬರ್ ಡಿಪೋ ಅಂತ ಇದೆ. ಇಂಡಿಯಾದ ಅತಿ ದೊಡ್ಡ ಹಾರ್ನ್ ಬಿಲ್ಲು ಅತಿ ಚಿಕ್ಕದು ನಮ್ಮಲ್ಲೇ ಕಂಡು ಬರೋದ್ರಿಂದ ಆ ಒಂದು ಟಿಂಬರ್ ಡಿಪೋಗೆ 2011 ಹಾರ್ನ್ ಬಿಲ್ ರಿಸರ್ವ್ ಅಂತ ಘೋಷಣೆ ಮಾಡಿದ್ದಾರೆ. ಎಲ್ಲಿಯಾದರೂ ನಾವು ಗೂಗಲ್ ಸರ್ಚ್ ಮಾಡಿದರೆ ಹಾರ್ನ್ ಬಿಲ್ ರಿಸರ್ವ್ ಅಂತಂದರೆ ಈ ಟಿಂಬರ್ ಡಿಪೋ ಅಂತ ಬರುತ್ತೆ ದಾಂಡೇಲಿದು. ಅಷ್ಟೊಂದು ವಿಶೇಷ. ಪ್ರತಿ ವರ್ಷ ಹಾರ್ನ್ ಬಿಲ್ ಹಕ್ಕಿ ಹಬ್ಬ ಮಾಡ್ತಾರೆ. ಹಕ್ಕಿ ಹಬ್ಬ ಮಾಡ್ಬೋದು, ಎಲ್ಲ ಕಡೆನೂ ನಾವು ಕೇಳಿರ್ತೀವಿ ಹಕ್ಕಿ ಹಬ್ಬ ಮಾಡ್ತಾರೆ, ಬರ್ಡ್ ಫೆಸ್ಟಿವಲ್. ಆದರೆ ವಿಶೇಷವಾಗಿ ನಮ್ಮ ದಾಂಡೇಲಿಯಲ್ಲಿ ಹಾರ್ನ್ ಬಿಲ್ ಹಕ್ಕಿ ಹಬ್ಬ ಅಂತ ಮಾಡ್ತೇವೆ. ಅಂದ್ರೆ ಅಷ್ಟೊಂದು ಹೆಮ್ಮೆ ಹಕ್ಕಿ ಅದು. ಇವತ್ತು ಇದರ ಬಗ್ಗೆ ಹೇಳಿ, ಈಗ ಹಾರ್ನ್ ಬಿಲ್ ಅದರ ಒಂದು ಆ ಒಂದು ವಾಸಸ್ಥಳ ಆಗ್ಬೋದು ಅಥವಾ ಒಂದು ಜೀವನ ಕ್ರಮ ಆಗ್ಬೋದು, ಹೇಗಿದೆ ವಿಶೇಷವಾಗಿದೆ? ಇವತ್ತೇನಾದ್ರೂ ನಾವು ಜೋಯಿಡಾ ಮತ್ತೆ ಈ ದಾಂಡೇಲಿ ಸುತ್ತಮುತ್ತ ಇಷ್ಟೊಂದು ಕಾಡು ನೋಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಹಾರ್ನ್ ಬಿಲ್ ಹಕ್ಕಿಗಳು. ಏನಕ್ಕಂದ್ರೆ ತಮ್ಮ ಆಹಾರವನ್ನ ಹುಡುಕಿಕೊಂಡು ಸುಮಾರು 40 ಅವು ಪ್ರಯಾಣ ಮಾಡ್ತಾ ಇರುತ್ತೆ. ಅವು ಎಲ್ಲೆಲ್ಲಿ ಹೋಗ್ತಾ ಇರುತ್ತೋ ಅಲ್ಲಿ ಅವುಗಳ ಹಿಕ್ಕೆ ಬೀಳೋದ್ರಿಂದ, ಏನ್ ಡ್ರಾಪಿಂಗ್ ಅಂತ ಹೇಳ್ತೀವಿ, ಅಲ್ಲಿ ಒಂದು ಮರ ಹುಟ್ಕೊಳ್ಳುತ್ತೆ. ಹಾಗಾಗಿ ಈ ಹಾರ್ನ್ ಬಿಲ್ ಹಕ್ಕಿಗಳಿಗೆ ನಾವು ಕಾಡಿನ ರೈತ, ಕೃಷಿಕ, ಮಿತ್ರ ಅಂತ ಕರೀತೇವೆ. ಇವು ಹಾರ್ನ್ ಬಿಲ್ ಹಕ್ಕಿಗಳು ಸಾಮಾನ್ಯವಾಗಿ ಗುಂಪಲ್ಲಿ ಅಥವಾ ಜೋಡಿಯಲ್ಲಿ ವಾಸ ಮಾಡುತ್ತೆ. 4 ವರ್ಷದ ನಂತರ ಇವು ಅಡಲ್ಟ್ ಪ್ರೌಢಾವಸ್ಥೆಗೆ ಬಂದ ಮೇಲೆ ಈ ಸಂಗಾತಿನ ಹುಡುಕುವಂತದಂದ್ರೆ ತುಂಬಾ ಮಜವಾಗಿರುತ್ತೆ. ಗಂಡು ಏನ್ ಮಾಡುತ್ತೆ, ತನಗೆ ಇಷ್ಟ ಆದಂತ ಒಂದು ಹೆಣ್ಣನ್ನ ಆಯ್ಕೆ ಮಾಡಿಕೊಂಡು ಹಣ್ಣನ್ನ ಕೊಟ್ಟು ಅದನ್ನ ಒಲಿಸ್ಕೊಳ್ಳಿಕ್ಕೆ ನೋಡುತ್ತೆ. ಬಟ್ ಹೆಣ್ಣು ಅಕ್ಕಿ ಎಷ್ಟು ಸೂಕ್ಷ್ಮ ಅಂದ್ರೆ ಅದು ಕೊಟ್ಟಂತ ಹಣ್ಣನ್ನ ತಿನ್ನುತ್ತೆ, ಆದ್ರೆ ಅದು ಅಷ್ಟು ಬೇಗ ಅದರೊಟ್ಟಿಗೆ ಅಟ್ರಾಕ್ಟ್ ಆಗಲ್ಲ, ಒಪ್ಪಿಗೆ ಕೊಡೋದಿಲ್ಲ. ಅದು ಅಂದ್ರೆ ಸರ್ಚ್ ಮಾಡ್ತಾ ಇರುತ್ತೆ ಯಾವ್ದು ನನಗೆ ಸರಿ ಅನ್ಸುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ಮನುಷ್ಯ ನಾವು ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಸಂಗಾತಿಯನ್ನ ಅಂದ್ರೆ ಎಷ್ಟೊಂದು ನೋಡ್ತಾ ಇರ್ತೇವೆ. ಅದೇ ರೀತಿ ಈ ಹಕ್ಕಿಗಳು ಎಷ್ಟು ಸೂಕ್ಷ್ಮವಾಗಿ, ಎಷ್ಟೊಂದು ಒಂಥರ ಬ್ರಿಲಿಯಂಟ್, ಅದ್ಭುತ ಜೀವಿ ಅಂತಾನೆ ಹೇಳ್ಬೋದು. ಈ ಕೊನೆಗೆ ಯಾವ ಗಂಡು ಹಕ್ಕಿ ಅತಿ ಹೆಚ್ಚು ವೈವಿಧ್ಯಮಯವಾದಂತ ಒಂದು ಹಣ್ಣನ್ನ ತಂದು ಕೊಡುತ್ತೋ ಆ ಗಂಡು ಹಕ್ಕಿಯನ್ನ ತನ್ನ ಜೀವನ ಸಂಗಾತಿಯನ್ನಾಗಿ ಆಯ್ಕೆ ಮಾಡ್ಕೊಳ್ಳುತ್ತೆ. ಸೊ ಒಂದು ಸಾರಿ ತನ್ನ ಸಂಗಾತಿ ಆಯ್ಕೆ ಆದ್ರೆ ಮುಗೀತು, ಅದು ತನ್ನ ಕೊನೆವರೆಗೂ ಅಂದ್ರೆ ಸಾಯೋವರೆಗೂ ಕೂಡ ಜೊತೆ ಜೊತೆಯಾಗಿ ಒಟ್ಟಿಗೆ ಇರುತ್ತೆ. ಒಂದ್ ವೇಳೆ ಯಾವ್ದಾದ್ರು ಗಂಡ ಅಥವಾ ಹೆಣ್ಣು ಸತ್ತೋಯ್ತು ಅನ್ಕೊಳ್ಳಿ, ಅಲ್ಲಿ ಆ ಗಂಡು ಹೆಣ್ಣು ಕೂಡ ಸತ್ತೋಗುತ್ತೆ. ಒಂಥರ ಮಾನಸಿಕವಾಗಿ ಡಿಪ್ರೆಷನ್ಗೆ ಬಂದ್ಬಿಟ್ಟು ಒಂದು 10 ಕಂಡು ಇಲ್ಲ. ನಾವಾದ್ರೂ ಮನುಷ್ಯ ಏನ್ ಮಾಡ್ತೇವೆ, ಜಗಳ ಮಾಡ್ಕೊಂಡು ಕೊನೆ ಹಂತ ಡಿವೋರ್ಸ್. ಆದ್ರೆ ಅವುಗಳಲ್ಲಿ ಡಿವೋರ್ಸ್ ಇಲ್ಲ, ಏನಿಲ್ಲ. ಹಾಗಾಗಿ ಹಾರ್ನ್ ಬಿಲ್ ಹಕ್ಕಿಗಳಿಗೆ ಪಕ್ಷಿ ಪ್ರಪಂಚದಲ್ಲಿ ರಾಮ ಸೀತೆ ಅಂತ ಹೆಸರು ಪಡ್ಕೊಂಡಿದೆ. ಮತ್ತೆ ಈ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಲೈಫ್ ಜೀವಿತಾವಧಿ ಅಂತ ಏನ್ ಹೇಳ್ತೀವಿ, ಅದು 52. ಇವಾಗಿನ ರಿಸರ್ಚ್ ಇಂದ ಗೊತ್ತಾಗಿದೆ, ನ್ಯಾಚುರಲ್ ಆಗಿ ಇರುವಂತ ಹಾರ್ನ್ ಬಿಲ್ ಹಕ್ಕಿಗಳು, ಏನ್ ಹಕ್ಕಿಗಳಾಗ್ಲಿ, ಪಕ್ಷಿಗಳು, ಪ್ರಾಣಿಗಳಿರ್ಲಿ, ಅವುಗಳ ಲೈಫ್ ಕಡಿಮೆ ಇರುತ್ತೆ. ಝೂನಲ್ಲಿರುವಂತಹ ಒಂದು ಪ್ರಾಣಿ ಪಕ್ಷಿಗಳ ಒಂದು ಜೀವಿತಾವಧಿ ಹೆಚ್ಚಿರುತ್ತೆ. ಈಗ ರಿಸರ್ಚ್ ಇಂದ ಗೊತ್ತಾಗಿದ್ದು, ಈ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಉತ್ತಮವಾಗಿ ಅದಕ್ಕೆ ಆಹಾರ ಮತ್ತೆ ಆರೋಗ್ಯವಾಗಿ ಅದಿನ ಇತ್ತಂದ್ರೆ 72 ಇರುತ್ತೆ ಅಂತ ಹೇಳಿ. ಬಟ್ ನ್ಯಾಚುರಲ್ ಆಗಿರುವಂತಹ ಹಾರ್ಮುಲಕ್ಕೆ 45-48 ವರ್ಷ. ಅಲ್ಲಿ ಏನಾದ್ರೂ ಕ್ರಾಸ್ ಬ್ರೀಡಿಂಗ್ ಆಗ್ತದ, ಒಂದು ಜಾತಿಯದ್ದು ಇನ್ನೊಂದು ಜಾತಿಯದ್ದು? ಆತರ ಸಾಧ್ಯ ಇಲ್ಲ. ಹೇಗೆ ಅಂದ್ರೆ ಈ ಸಂಗಾತಿ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಹೇಗಿರುತ್ತಂದ್ರೆ, ಈ ಗ್ರೇಟ್ ಇಂಡಿಯನ್ ಏನ್ ಜಾತಿ ಇದೆ ಅದು ಅವುಗಳ ಜಾತಿಯಲ್ಲೇ ಅದು ಆಯ್ಕೆ ಮಾಡ್ಕೊಳ್ಳುತ್ತೆ. ಮಲಬಾರ್ ಪೈಡು ಮಲಬಾರ್ ಪೈಡಿಂದೆ, ಆದ್ರೆ ಇವು ಒಂಥರ ಸಂಘ ಜೀವಿ. ಈ ಒಂದು ಮರದಲ್ಲಿ ಒಂದು ಹಣ್ಣಾದ್ರೆ ಗ್ರೇಟ್ ಇಂಡಿಯನ್ ಬರುತ್ತೆ, ಪೈಡು ಬರುತ್ತೆ, ನಾಲ್ಕು ಜಾತಿಯ ಹಾರ್ನ್ಬಿಲ್ ಒಂದೇ ಮರದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದರೊಟ್ಟಿಗೆ ಈ ಪೀಜನ್ಗಳು, ಫ್ರುಗಿಯೋರಸ್ ಹಣ್ಣು ತಿನ್ನುವಂತಹ ಹಕ್ಕಿಗಳು, ಆಮೇಲೆ ಉಡ್ಪೆಕ್ಕರ್ಸ್ ಇವೆಲ್ಲ ಒಟ್ಟಿಗೆ ಇದ್ರು, ಕಾಗೆಗಳು ಇರುತ್ತೆ, ಇದೆಲ್ಲ ಒಟ್ಟಿಗೆ ಇದ್ರು ಕೂಡ ಯಾವ ಪಕ್ಷಿ ಹಾರೋಗೋದಿಲ್ಲ ಹಾರ್ಮಿಲ್ ಹಕ್ಕಿಗಳಿದ್ರೆ. ಅದೇ ಒಂದು ಈಗಲು ಯಾವ್ದಾದ್ರು ಒಂದು ಗಿಡುಗ ಅಥವಾ ಕಾಗೆ ಬಂದ್ರೆ ಎಲ್ಲಾ ಪಕ್ಷಿಗಳು ಹಾರೋಗುತ್ತೆ. ಎಷ್ಟು ಅನ್ಯೋನ್ಯವಾಗಿರುತ್ತೆ ನೋಡಿ ಆ ಒಂದು. ನೋಡ್ಬೇಕಂದ್ರೆ ಯಾವ್ದಾದ್ರು ಹಣ್ಣಿನ ಮರದ ಹತ್ರ ಹೋಗಿ ಹಾರ್ಮಿಲ್ಗಳ ಒಂದು ಏನು ಬದುಕು ನೋಡ್ಬೇಕು. ಆಮೇಲೆ ಇವರ ವಾಸಸ್ಥಳದ ಬಗ್ಗೆ ಮತ್ತು ಆಹಾರ ಕ್ರಮದ ಬಗ್ಗೆ ಹೇಳಿ. ಏನಾಗುತ್ತೆ, ಈ ಹಾರ್ಮಿಲ್ ಗಂಡು ಹೆಣ್ಣು ಒಟ್ಟಿಗೆ ತನ್ನ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಮುಂದಿನ ಒಂದು ಏನಪ್ಪ ಅಂದ್ರೆ, ಈ ಗಂಡು ಹೋಗಿ ತಾನಿರುವಂತಹ ಸ್ಥಳದಿಂದ 30-40 ಕಿಲೋಮೀಟರ್ ದೂರದಲ್ಲಿ ಇರುವಂತ ಒಂದು ದಟ್ಟ ಕಾಡಿಗೆ ಹೋಗಿ ಒಂದು ನ್ಯಾಚುರಲ್ ಆಗಿರುವಂತ ಒಂದು ಪೊಟರೆಯನ್ನ ಹುಡುಕ್ತಾ ಇರುತ್ತೆ ತನ್ನ ಒಂದು ಸಂತಾನೋತ್ಪತ್ತಿಗೋಸ್ಕರ. ಅಷ್ಟು ಈಸಿ ಇಲ್ಲ ಇವುಗಳ ಒಂದು ಸಂತಾನೋತ್ಪತ್ತಿ ಕ್ರಿಯೆ. ಈ ಗಂಡು ಹೋಗಿ ಹುಡುಕ್ತಾ ಇರುತ್ತೆ, ಅದು ಯಾವಾಗ ಅಂತ ಹೇಳಿದ್ರೆ ಈ ಒಂದು ನವೆಂಬರ್ ತಿಂಗಳಲ್ಲೇ ಆಗ್ಬೇಕು, ನವೆಂಬರ್ ಡಿಸೆಂಬರ್ ಒಳಗಡೆ. ಈ ಹೋಗ್ತಾ ಇರುತ್ತೆ, ಹುಡುಕ್ತಾ ಇರುತ್ತೆ. ಒಂದ್ ವೇಳೆ ಎಲ್ಲಾದ್ರೂ ನ್ಯಾಚುರಲ್ ಕ್ಯಾವಿಟಿ, ಇವು ಸ್ವಂತದಾಗಿ ಗೂಡು ಮಾಡ್ಕೊಳ್ಳೋದಿಲ್ಲ, ಯಾವುದೋ ಒಂದು ಅವುಲ್ಗಳಿರುತ್ತೆ, ಗೂಬೆಗಳು ವಾಸ ಮಾಡಿದಂತ ಒಂದು 150-200 ವರ್ಷ ಹಳೆ ಮರವನ್ನು ಇವು ಆಯ್ಕೆ ಮಾಡ್ಕೊಳತ್ತೆ. ಅದು ಹತ್ತತ್ರ ಅಲ್ಲ, ತುಂಬಾ ಎತ್ತರವಾದಂತ ಮರ. ಈ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಹತ್ತತ್ರ 3.5 ಫೀಟ್ ಇರುತ್ತೆ, ಅಂದ್ರೆ 150 ಸೆಂಟಿಮೀಟರ್ ಅಡಲ್ಟ್. ಇಷ್ಟು ದೊಡ್ಡ ಹಕ್ಕಿಗೆ ಎಷ್ಟು ದೊಡ್ಡದಂತ ಪೊಟ್ರೆ ಬೇಕಾಗುತ್ತೆ. ಇದು ಹುಡುಕ್ತಾ ಹೋಗುತ್ತೆ, ತನಗೆ ಸರಿ ಅನ್ಸಿದಂತ ಪೊಟ್ರೆ ಸಿಕ್ತಂದ್ರೆ ಹೆಣ್ಣನ್ನ ಕರ್ಕೊಂಡು ಹೋಗುತ್ತೆ. ಹೆಣ್ಣು ಎಷ್ಟು ಸೂಕ್ಷ್ಮ ಅಂದ್ರೆ 8-10 ದಿನ ಅಲ್ಲಿ ರೌಂಡ್ ಹೊಡಿತಾ ಇರುತ್ತೆ. ಇಲ್ಲಿ ಯಾರಾದ್ರೂ ಮನುಷ್ಯರು ಓಡಾಡ್ತಾ ಇದಾರ ಅಥವಾ ಏನಾದ್ರೂ ಹಾವು ಅಥವಾ ಏನಾದ್ರೂ ಈಗಲ್ಗಳ ಕಾಟ ಇದೆ ಅಂತ ಎಲ್ಲ ತನಗೆ ಸರಿ ಅನ್ಸಿತ್ತಂದ್ರೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಡಿಸೆಂಬರ್ ತಿಂಗಳಿಂದ. ಓ, ತನಗೆ ಗೂಡು ಸಿಕ್ಕಿದೆ ಅಂತ ಹೇಳಿ ಇನ್ನ ಇವು ಮೇಟಿಂಗಿಗೆ ರೆಡಿ ಆಗುತ್ತೆ. ಸೊ ಒಂದ್ ವೇಳೆ ಗೂಡಿದ್ರೆ ಮಾತ್ರ ಅವುಗಳ ಬ್ರೀಡಿಂಗ್ ಸಂತಾನೋತ್ಪತ್ತಿ. ಒಂದ್ ವೇಳೆ ಗೂಡ್ ಸಿಗದೆ ಹೋದ್ರೆ ಅದರ ಸಂತಾನೋತ್ಪತ್ತಿ ಪೋಸ್ಟ್ಪಾನ್ ಮಾಡುತ್ತೆ ಮುಂದಿನ ವರ್ಷಕ್ಕೆ, ಅಥವಾ 4 ವರ್ಷನ ಗ್ಯಾಪ್ ಆಗ್ಬಹುದು. ಕೊನೆಗೆ ಗಂಡು ಹುಡುಕಿದಂತ ಗೂಡನ್ನ ಹೆಣ್ಣು ಗಂಡು ಒಟ್ಟಿಗೆ ಕ್ಲೀನ್ ಮಾಡಿ ಫೈನಲ್ ಆಗಿ ಇದೊಂದು March 1st. ಈಗಂತೂ ಮೊನ್ನೆ February 2nd ಅಲ್ಲೇ ಎಲ್ಲ ಗೂಡಿಗೆ ಹೋಗಿ ಕುತ್ಕೊಂಡಿದೆ. ನಾನು ಆ ಒಂದು ಕ್ಯಾವಿಟಿ ರಿಸರ್ಚ್ ಮಾಡ್ತಾ ಇದ್ದೇನೆ ಸರ್, ಈಗ ಹಾರ್ನ್ಬಿಲ್ಗಳ ಒಂದು ನೆಸ್ಟ್ ಅನ್ನ. February 3rd ಅದು ಗೂಡಿಗೆ ಹೋಗಿ ಕುತ್ಕೊಂಡಿದೆ. ಈ ಒಂದ್ಸರಿ ಗೂಡಿಗೆ ಹೋದ್ಮೇಲೆ 3.5 months ಅಂದ್ರೆ 98 ದಿನ ಅಂತ ಹೇಳ್ತಾರೆ, 110 days ಗ್ರೇಟ್ ಇಂಡಿಯನ್ ಆ ಗೂಡು ಒಳಗಡೆ ಹೆಣ್ಣಕ್ಕೆ ಇರಬೇಕಾಗುತ್ತೆ. ಇವುಗಳು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತಂದ್ರೆ, ಹೆಣ್ಣು ಒಂದು ಸಾರಿ ಗೂಡು ಒಳಗಡೆ ಹೋಯ್ತಂತಂದ್ರೆ ಈ ಗಂಡು ಸದ್ಯಕ್ಕಂತೂ ಹೊರಗೆ ಬರಲ್ಲ, ಗಂಡು ರಿಲ್ಯಾಕ್ಸ್. ಏನಕ್ಕಂದ್ರೆ ಆಚೆ ಬರೋದಿಲ್ಲಲ್ಲ ಹೆಣ್ಣು, ಇದು ರಿಲ್ಯಾಕ್ಸ್ ಇರುತ್ತೆ. ಇವುಗಳಿಗೆ ಆಹಾರ ಕೊಡೋದಿಲ್ಲ? ಆಹಾರ ಕೊಡೋದು ಹೇಗೆ ಅಂದ್ರೆ, ಹೆಣ್ಣು ಒಳಗಡೆ ಕುತ್ಕೊಂಡಿದ್ಮೇಲೆ ಸಂಪೂರ್ಣ ಜವಾಬ್ದಾರಿ ಗಂಡು ಹಕ್ಕಿದು. ಈ ಗಂಡು ಹಕ್ಕಿ ಎಷ್ಟು ಕೇರ್ ತಗೊಳುತ್ತೆ ತನ್ನ ಒಂದು ಸಂಗಾತಿಗಂದ್ರೆ, ಇಷ್ಟು ದೊಡ್ಡದಾದಂತ ಒಂದು ಹೋಲ್ ಆಗಿರುತ್ತೆ ಈ ಒಂದು ಮರದ ಪೊಟ್ರೆ, ತನ್ನ ಒಂದು ಜೊಲ್ಲಿನಿಂದ ಮತ್ತೆ ಒಂದು ಡ್ರಾಪಿಂಗ್ ಇರುತ್ತಲ್ಲ ಹಿಕ್ಕೆಗಳಿಂದ ಅದನ್ನ ಒಂಥರ ಅಂಟಂಟು ಮಾಡಿ ಮಣ್ಣಿನ ಮುದ್ದೆ ಮಾಡಿ ಹೆಣ್ಣಿಗೆ ಕೊಡುತ್ತೆ. ಹೆಣ್ಣು ಒಳಗಡೆ ಕುತ್ಕೊಂಡು ಸೀಲ್ ಮಾಡ್ತಾ ಹೋಗುತ್ತೆ ಡೋರ್, ಅಂದ್ರೆ ಯಾರು ಬರಬಾರದು. ಆಮೇಲೆ ಅಲ್ಲಿ ನೊಣ ಈ ಒಂದು ಸೊಳ್ಳೆಗಳು ಓಡಾಡ್ತಾ ಇರುತ್ತೆ, ಅದು ಬಾಯಿ ತಕ್ಕೊಂಡು ಕುತ್ಕೊಂಡಿರುತ್ತೆ, ಅಂದ್ರೆ ಆ ನೊಣಗಿಣ ಬಂದ್ರೆ ತಿನ್ಲಿಕ್ಕೆ. ಸೊ ಈ ರೀತಿ ಈ ಪೂರ್ತಿ ಸೀಲ್ ಮಾಡ್ಬಿಟ್ಟಿರುತ್ತೆ ಗಂಡು ಹೊರಗಡೆಯಿಂದ, ಯಾರಿಗೂ ಗೊತ್ತಾಗ್ಬಾರ್ದು ತನ್ನ ಒಂದು ಗೂಡಿಲಿದೆ. 1.5 ಫೀಟ್ ಗರ್ತಿರುವಂತ ಮರವನ್ನೇ ಅದು ಆಯ್ಕೆ ಮಾಡ್ಕೊಳ್ಳುತ್ತೆ, ಅಷ್ಟು ಈಸಿ ಇಲ್ಲ ಗೂಡು. ಸೊ ಈ ತರ ಇದ್ದಾಗ 110 days 3 ತಿಂಗಳ ಈ ಗಂಡು ಸಂಪೂರ್ಣವಾಗಿ ಅದಕ್ಕೆ ಆಹಾರವನ್ನ ಪೂರೈಸ್ತಾ ಇರುತ್ತೆ. ಅದಕ್ಕೆ ಬೇಕಾದಂತ ಸೀಸನ್ ವೈಸ್, ಈಗ ಫೆಬ್ರವರಿ ಆಯ್ತು, ಮಾರ್ಚ್ ಆಯ್ತು, ಏಪ್ರಿಲ್, ಮೇ ತಿಂಗಳಲ್ಲಿ ಅದು 2nd ವಾರ ಅಥವಾ 3nd ವಾರ ಆಚೆ ಬರುತ್ತೆ. ಈ ಪೋಸ್ಟ್ ಬ್ರೀಡಿಂಗ್ ಅಂತ ಇರುತ್ತೆ, ಪ್ರೀ ಬ್ರೀಡಿಂಗು. ಗೂಡಿಗೆ ಹೋಗಿದ 18 ದಿನಕ್ಕೆ ಒಂದು ಮೊಟ್ಟೆ ಇಟ್ಟರೆ ಇನ್ನೊಂದು 2-3 ದಿನಕ್ಕೆ ಇನ್ನೊಂದು ಮೊಟ್ಟೆ ಇಡುತ್ತೆ. ಅಂತ ಸಂದರ್ಭದಲ್ಲಿ ಅದು ಅತಿ ಹೆಚ್ಚು ಹಣ್ಣನ್ನ ತಂದು ಕೊಡ್ತಾ ಇರುತ್ತೆ. ಸೊ ಮೊಟ್ಟೆಯಿಂದ ಮರಿ ಆಚೆ ಬಂದಾಗ ಹೆಣ್ಣಿಗೆ ಜಾಸ್ತಿ ಒಂದು ಎನರ್ಜೆಟಿಕ್ ಫ್ರೂಟ್ಸ್ ಬೇಕಾಗಿರುತ್ತೆ, ಮತ್ತೆ ಅದಕ್ಕೆ ಬೇರೆ ಬೇರೆ ಒಂದು ಇನ್ಸೆಕ್ಟ್ಸ್ ಹುಳ ಹುಪ್ರೆಗಳನ್ನು ಕೂಡ ತಂದು ಕೊಡುತ್ತೆ. ಹಾಗಾಗಿ ಹಾರ್ನ್ಬಿಲ್ ಮೇನ್ ಡಯಟ್ ಫ್ರೂಟ್ಸು. ಆದ್ರೆ ಇದನ್ನ ನಾವು ಓಮ್ನಿವರಸ್ ಅಂತ ಕರಿತೀವಿ, ಸರ್ವಭಕ್ಷಕ ಪಕ್ಷಿ ಅಂತ. ಇದು ಕಂಟಿನ್ಯೂ ನಡೀತಾ ಇರುತ್ತೆ, ಕೊನೆಗೆ ಗೂಡಿಂದ ಮರಿ ಮತ್ತೆ ಹೆಣ್ಣು ಆಚೆ ಬರುವಂತ ಸಮಯದಲ್ಲಿ ಇದೆಲ್ಲ ಆಚೆ ಈಚೆ ನೋಡ್ತಾ ಇರುತ್ತೆ. ಒಂದ್ ವೇಳೆ ಯಾರಾದ್ರಲ್ಲಿ ಫೋಟೋಗ್ರಫಿ ಅದಕ್ಕೋಸ್ಕರ ನಾವು ನೆಸ್ಟ್ ಫೋಟೋಗ್ರಫಿ ಏನಕ್ಕೆ ಪ್ರೊಹಿಬಿಟೆಡ್ ಮಾಡ್ತಾರೆ, ಅಲೌ ಮಾಡೋದಿಲ್ಲ ಅಂತಂದ್ರೆ, ಆ ಗೂಡ್ ಹತ್ರ ಯಾರಾದ್ರೂ ಒಬ್ಬ ವ್ಯಕ್ತಿ ನಿಂತ್ಕೊಂಡ್ರು ಕೂಡ ಅದು ತನ್ನ ಸಂಗಾತಿಗೆ ಹಣ್ಣು ಕೊಡೋದಿಲ್ಲ. ಅದು ತನ್ನ ಗಂಟ್ಲಲ್ಲಿ ಹತ್ತತ್ರ 200-300 ಹಣ್ಣುಗಳನ್ನ ತಗೊಂಬಂದಿರುತ್ತೆ. ಒಂದು ಸಾರಿ ಹಣ್ಣು ತರ್ಲಿಕ್ಕೆ ಹೋದ್ರೆ 3-4 ಗಂಟೆಗಳ ನಂತರ ಬರುತ್ತೆ ಗೂಡ್ ಹತ್ರ. ಅದು ಸಣ್ಣ ಸಣ್ಣ ಸೈಜ್ ಅಂದ್ರೆ 200-300, ದೊಡ್ಡ ದೊಡ್ಡ ಸೈಜ್ ಅಂದ್ರೆ ಒಂದು 100-110 15 ನಿಮಿಷದವರೆಗೂ ಅದು ಕೊಡ್ತಾ ಹೋಗುತ್ತೆ ತನ್ನ ಸಂಗಾತಿಗೆ. ಯಾರಾದ್ರೂ ಅಂತ ಸಂದರ್ಭದಲ್ಲಿ ಇದ್ರಪ್ಪ ಅದು ಬರೋದೇ ಇಲ್ಲ ಗೂಡ್ ಹತ್ರ. ಹಾಗಾಗಿ ತುಂಬಾ ಈ ಪರಿಸರಕ್ಕೆ ನಾವು ಇವತ್ತು ಹೇಳ್ತೀವಿ ಹಾರ್ಮಿಲ್ ಕಾರ್ಡ್ ಮಾಡ್ತಾ ಇದೆ ಇಷ್ಟೊಂದು ಅಂತ, ಹಾರ್ಮಿಲ್ ಫೋಟೋ ಹೊಡಿಲಿಕ್ಕೆ ಹೋಗ್ತಾರೆ, ಏನೇನೋ ಮಾಡಿ ಅದಕ್ಕೆ ತೊಂದರೆ ಕೊಟ್ಟು ಅದರ ಒಂದು ಸಂತತನೆ ಹಾಳು ಮಾಡ್ತಾ ಇದ್ದಾರೆ. ಖುಷಿ ಏನಂತ ಹೇಳಿದ್ರೆ ಹಾರ್ಮಿಲ್ಗಳು ಹತ್ತತ್ರ 2-3 ಮೊಟ್ಟೆ ಇಡುತ್ತೆ. ಕೊನೆಗೆ ಎಲ್ಲ ಆಚೆ ಬಂದ್ಮೇಲೆ ಇದು ಆಚೆ ಹೇಗ್ ಬರುತ್ತಂದ್ರೆ, ಗಂಡು ಬಂದು ಅದನ್ನ ಸೀಲ್ ಹೊಡಿಬೇಕು. ಆ ಸೀಲ್ ಹೊಡೆದ್ಮೇಲೆ ನಂತರ ತಾಯಿ ಮೊದಲು ಹೊರಗೆ ಬರುತ್ತೆ, ಮತ್ತೆ ಗಂಡು ಹೆಣ್ಣು ಎರಡು ಒಟ್ಟಿಗೆ ಸೇರಿ ಏಪ್ರಿಲ್ ತಿಂಗಳಲ್ಲಿ ಅದಕ್ಕೆ ಏನು ಫೀಡಿಂಗ್ ಮಾಡ್ತಾ ಇರುತ್ತೆ. ನಂತರ ಮರಿಗಳು ದೊಡ್ಡದಾಗಿದೆ ಇನ್ನು ಹಾರ್ಲಿಕ್ಕೆ ಆಗುತ್ತೆ ಅಂದಾಗ ಆ ಮರಿಗಳನ್ನು ಕೂಡ ಆಚೆ ಕರೆಸುತ್ತೆ. ಒಂದು ಬಾರಿಗೆ ಒಂದೇ ಮೊಟ್ಟೆ ಇಡುವಂತದ್ದು ಜಾಸ್ತಿ ಇರ್ತದೆ? ಒಂದು ಬಾರಿಗೆ ಒಂದು ಮೊಟ್ಟೆ ಅಟ್ ಎ ಟೈಮ್ ಇಡೋದಿಲ್ಲ, ಬಟ್ ಒಂದು ವರ್ಷಕ್ಕೆ 2-3 ಮೊಟ್ಟೆ ಇಡುತ್ತೆ. ಅದರಲ್ಲಿ ಬದುಕುಳಿಯುವಂತದ್ದು ಜ್ಯೇಷ್ಠತ್ವ ಅನ್ನೋದು ಇರುತ್ತೆ ಇವುಗಳಲ್ಲಿ. ದೊಡ್ಡದು ದೊಡ್ಡದಾಗ್ತಾನೆ ಹೋಗುತ್ತೆ, ಚಿಕ್ಕ ಮರಿಗೆ ಆಹಾರ ಇಲ್ಲ ಸತ್ತೋಗಿರುತ್ತೆ. ಎಕ್ಸ್ಪರ್ಟ್ಗಳು ಹೇಳಿದ ಪ್ರಕಾರ 2-3 ಮರಿಗಳಿದ್ರೆ ಬದುಕುಳಿಯೋದು 1-2 ಈ ತರ ಆಚೆ ಬರುತ್ತೆ. ಒಂದ್ ವೇಳೆ ಜೋಡಿ ಆಗಿದಂತ ಸಂದರ್ಭದಲ್ಲಿ ಯಾರಾದ್ರೂ ಒಂದು ಹಾರ್ಬಿಲನ್ನ ಹೊಡೆದ್ರೆ ಅಲ್ಲಿ ಇನ್ನೊಂದು ಕೂಡ ಮಾನಸಿಕವಾಗಿ ಅದು ಇದ್ ಮಾಡ್ಕೊಂಡು ಸತ್ತೋಗ್ಬಿಡುತ್ತೆ. ಆದ್ರೆ ಗೂಡಿನ ಸಂದರ್ಭದಲ್ಲಿ ಯಾರಾದ್ರೂ ಗಂಡೆ ಅಕ್ಕಿಯನ್ನ ಅಥವಾ ಅದನ್ನ ಹೊಡೆದ್ರಪ್ಪ ಅದು ತೊಂದರೆ ಆಯ್ತು ಅಥವಾ ಸತ್ತೆ ಹೋಯ್ತು ಅನ್ಕೊಳ್ಳಿ, ಇಲ್ಲಿ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಒಂದು ಕುಟುಂಬನೇ ನಾಶ ಆಗುತ್ತೆ. ತಾಯಿ ಹಕ್ಕಿಯು ಹೋಗ್ತದೆ, ಮರಿಗಳು ಕೂಡ ಹೋಗ್ತವೆ. ಹೌದು ಸರ್, ಹೇಗಂದ್ರೆ ಇದೇ ಅದ್ರ ಮೇಲೆ ಸಂಪೂರ್ಣವಾಗಿ ಜವಾಬ್ದಾರಿ ಇದರದೇ ಇರುತ್ತೆ. ಗಂಡು ಹಕ್ಕಿ ಸತ್ತೋಯ್ತಂದ್ರೆ ಹೆಣ್ಣು ಮತ್ತು ಮರಿಗಳು ಆಟೋಮೆಟಿಕ್ ಆಗಿ ಸತ್ತೋಗ್ಬಿಡ್ತಾವೆ. ಏನಂದ್ರೆ ಅದಕ್ಕೆ ಮೊಟ್ಟೆ ಇಟ್ಟಾದ್ಮೇಲೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅದಕ್ಕೆ ಹಾರ್ಲಿಕ್ಕೆ ಆಗಲ್ಲ, ರೆಕ್ಕೆಲ್ಲ ಉದುರೋಗಿರುತ್ತೆ. ಆ ರೆಕ್ಕೆಯನ್ನೇ ಒಂಥರ ಬೆಡ್ ತರ ಮಾಡ್ಕೊಂಡು ಆ ಮರಿಗಳನ್ನ ಜೋಪಾನ ಮಾಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಗಂಡಕ್ಕಿ ಬರಲೇ ಇಲ್ಲ, ಇದು ಗೂಡ ಒಳಗಡೆ ಇದೆ, ಅದರ ಒಂದು ಕೊಕ್ಕಿಲ್ಲ, ಅದು ಪೆಕ್ ಮಾಡಿ ಆಚೆ ಬರೋದಿಲ್ಲ. ಇಲ್ಲಿ ಪಾಠ ಏನ್ ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಹಕ್ಕಿ 1,000 ಮರಕ್ಕೆ ಸಮಾನ ಅಂತ ಹೇಳ್ತೀವಿ. 1 bird = 1,000 trees. ಅರೆ ಇಲ್ಲಿ ಒಂದು ಹಕ್ಕಿನ ನಾವು ಕೊಂದು ಬಿಟ್ವಿ ಅಂದ್ರೆ ಇಲ್ಲಿ 1,000 ಮರ ಆಗೋದು ಸ್ಟಾಪ್ ಆಗ್ಬಿಡುತ್ತೆ. ನಾವಂತೂ ಮನುಷ್ಯರಿಗೆ ನಾವು 10 ಮರಗಳನ್ನ ಕೊಟ್ಟು ಅವರು ನೆಟ್ಟಿ ಅದನ್ನ ಅದು ಬೆಳೆಯೋವರೆಗೂ ಅಂದ್ರೆ ನಾವಿರೋದಿಲ್ಲ, ಎಷ್ಟು ವರ್ಷ ಬೇಕಾಗುತ್ತೆ. ಅರೆ ನ್ಯಾಚುರಲ್ ಆಗಿ ಕಾಡ್ ಮಾಡ್ತಾರಂತ ಹಾರ್ಮಿಲ್ಗಳನ್ನ ಉಳಿಸಿ ಅಂತ ಹೇಳಿ ನಾವು ಎಷ್ಟು ಅವೇರ್ನೆಸ್ ಕೊಡ್ತೇವೆ ಎಲ್ಲ ಕಡೆನೂ. ಮಂಗಟ್ಟೆ ಪಕ್ಷಿಯ ಬಗ್ಗೆ ಸಾಕಷ್ಟು ವಿಚಾರವನ್ನ ನೀವು ಹಂಚಿಕೊಂಡ್ರೆ ಇನ್ನಷ್ಟು ವಿಚಾರಗಳು ಕೂಡ ಇವೆ. ಆದ್ರೆ ಇದಕ್ಕೆ ಪೂರಕವಾಗಿ ಈ ಒಂದು ಪರಿಸರ ಅಧ್ಯಯನ ಆಗ್ಬೋದು ಅಥವಾ ಒಂದು ಪ್ರಕೃತಿ ಶಿಬಿರ ಆಗ್ಬೋದು ಅಥವಾ ಪ್ರಕೃತಿ ಪ್ರವಾಸೋದ್ಯಮ ಆಗ್ಬೋದು, ಇದನ್ನ ಹೇಗೆ ಅನುಷ್ಠಾನ ಮಾಡಬಹುದು ಮತ್ತು ಈ ಮಂಗಟ್ಟೆ ಪಕ್ಷಿಗಳಿಗೆ ಅಥವಾ ಇನ್ನಿತರ ಪಕ್ಷಿಗಳಿಗೂ ಕೂಡ ಯಾವುದೇ ಒಂದು ಹಾನಿ ಆಗದ ಹಾಗೆ ಈ ಪ್ರವಾಸೋದ್ಯಮವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬಹುದು ಫೋಟೋಗ್ರಫಿಯು ಸೇರಿಸಿದ ಹಾಗೆ? ಮುಖ್ಯವಾಗಿ ನಮ್ಮ ಸುತ್ತಮುತ್ತಲು ಏನು ಹೋಮ್ ಸ್ಟೇ ರೆಸಾರ್ಟ್ಗಳು ಇದಾವೆ ಅದರಲ್ಲಿ ಇರುವಂತ ಓನರ್ಗಳು ಮ್ಯಾನೇಜರ್ ಏನು ಇರ್ತಾರೆ ಅವರಿಗೆ ಇದರ ಮಾಹಿತಿ ಹೆಚ್ಚಿನದಾಗಿ ಇರಬೇಕು. ಅವರು ತಮ್ಮಲ್ಲಿ ಬರುವಂತಹ ಒಂದು ಅತಿಥಿಗಳಿಗೆ ಅವರು ತಿಳಿಸ್ಕೊಡ್ಬೇಕು, ಇಲ್ಲಿ ಈ ತರ ಪಕ್ಷಿ ವೀಕ್ಷಣೆನೂ ಇದೆ, ಇಲ್ಲಿ ನಮ್ಮ ಫೇಮಸ್ ಬರ್ಡ್ಸ್ ಇದಾವೆ, ಇದು ನೀವು ಒಂದು ಸೆಷನ್ ಮಾಡಿ ಅಂತ. ಬಹಳಷ್ಟು ಜನ ಹೇಳಲ್ಲ, ಅವ್ರಿಗೇನಂದ್ರೆ ಕಮರ್ಷಿಯಲ್ ಆಗಿ ನಡೀತಾ ಇದೆ. ನಿಜವಾಗ್ಲು ಹೇಳ್ಬೇಕಂದ್ರೆ ವಾಟರ್ ಆಕ್ಟಿವಿಟಿ ಇದಕ್ಕೆ ಹೋಗಿ ಅದಕ್ಕೆ ಹೋಗ್ರಿ ಅಂತಾರೆ. ಎಲ್ಲಿ 30% ಜನ ಮಾತ್ರ ಬರ್ಡ್ ವಾಚಿಂಗ್ ಫೋಟೋಗ್ರಫಿ ಅಂತ ಮೋಟಿವೇಟ್ ಮಾಡಿ ಕಳಿಸ್ಕೊಡ್ತಾರೆ, ಇನ್ನು ಉಳಿದಂತವರು ಬೇರೆ ಬೇರೆ ಆಕ್ಟಿವಿಟೀಸ್ ಕಳಿಸ್ಕೊಡ್ತಾರೆ. ಆದ್ರೆ ಮೇನ್ ಆಗಿ ಹೇಳೋದಂದ್ರೆ ಬರುವಂತ ಗೆಸ್ಟ್ ಎಲ್ಲಿ ಬರ್ತಾರೆ, ಬಸ್ ಸ್ಟ್ಯಾಂಡಿಗೆ ಬರ್ತಾರೆ, ಆದ್ರೆ ಹೋಗುವಂತದ್ದು ರೆಸಾರ್ಟ್ ಹೋಮ್ ಸ್ಟೇಗಳಿಗೆ. ಅವರು ಅದನ್ನ ಮೋಟಿವೇಟ್ ಮಾಡಬೇಕು. ಹಾಗಾಗಿ ಜನರಲ್ಲಿ ಅವೇರ್ನೆಸ್ ಬೇಕು ಅಂದ್ರೆ ನಾವು ಈ ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರು ಅವರೇ ತಮ್ಮಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು. ಸರಿಗ ಅಧ್ಯಯನ ಮಾಡುವುದಿದ್ರೆ ಹೇಗೆ ಅಂತ, ಈಗ ನಿಮ್ಮ ಪ್ರಕೃತಿಯ ಒಂದು ಪ್ರವಾಸೋದ್ಯಮ ಮಾಡಬೇಕು ಅಂತಿದ್ರೆ ಪಕ್ಷಿ ವೀಕ್ಷಣೆ ಆಗ್ಬೋದು ಅಥವಾ ಒಂದು ಪ್ರಕೃತಿ ಶಿಬಿರ ಆಗ್ಬೋದು, ಇದನ್ನ ಆಯೋಜಿಸುವುದು ಹೇಗೆ? ಇದನ್ನ ಯಾವ ರೀತಿ ಆಯೋಜಿಸ್ಬೇಕಂದ್ರೆ ಈ ಹೋಮ್ ಸ್ಟೇ ಓನರ್ಸ್ ರೆಸಾರ್ಟ್ ಓನರ್ಗಳು ಯಾರು ನೇಚರ್ ರಿಲೇಟೆಡ್ ಇರ್ತಾರೆ, ಕೆಲವೊಬ್ರು ಇದಾರೆ ಪರಿಸರವಾದಿಗಳು ನ್ಯಾಚುರಲಿಸ್ಟ್ ಅಂತ ಇದಾರೆ, ಪ್ರಕೃತಿ ಪ್ರೇಮಿಗಳಿದ್ದಾರೆ, ಅವರು ಅನೌನ್ಸ್ ಮಾಡಬೇಕು ಇಲ್ಲಿ ನೇಚರ್ ಕ್ಯಾಂಪ್ ಆಗ್ತಾ ಇದೆ. ಹೆಚ್ಚಾಗಿ ಮಕ್ಕಳನ್ನ ತೊಡಗಿಸ್ಕೊಳ್ಬೇಕು. ನಾವು ಹೇಳ್ತೇವೆ ಎಲ್ಲೋ ಹೋಗಿ ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳ್ತೀವಿ, ಮರ ಉಳಿಸಿ ಅಂತಾರೆ, ಸೇವ್ ಟೈಗರ್ ಅಂತ. ಸಿಟಿಗಳಲ್ಲೆಲ್ಲ ಪೋಸ್ಟರ್ ಇಟ್ಕೊಂಡು ಸೇವ್ ಟೈಗರ್ ಅಂತ ಎಲ್ಲ ಮೆರವಣಿಗೆ ಹೋಗ್ತಾರೆ, ಯೂಸ್ ಇಲ್ಲ. ಆದರೆ ನಮ್ಮ ಭಾಗದಲ್ಲಿ ಅದನ್ನು ಮಾಡಬೇಕು, ಹಾರ್ಮಿಲ್ಗಳನ್ನು ಉಳಿಸಿ, ಸೇವ್ ಬರ್ಡ್ಸ್, ಸೇವ್ ಟೈಗರ್ಸ್ ಅಂತ ಈ ಒಂದು ಹಳ್ಳಿಗಳಲ್ಲಿ ಹೆಚ್ಚಿನ ಜನ ಹಳ್ಳಿಯಲ್ಲಿರುವಂತಹ ಒಂದು ಸಮೂಹ ಏನು ಹೇಳ್ತೀವಿ, ಮಾಧ್ಯಮದಿಂದ ದೂರ ಉಳಿದಂಥ ಬುಡಕಟ್ಟೆ ಜನಾಂಗದವ್ರು ಏನಿರ್ತಾರೆ ಹಳ್ಳಿಗಳಲ್ಲಿ, ತೀರ ಅವ್ರಿಗೇನು ನಾಲೆಜ್ ಇರಲ್ಲ. ಅಂಥ ಕಡೆ ಹೋಗಿ ಸರ್ ನೇಚರ್ ಕ್ಯಾಂಪ್ಗಳನ್ನು ಮಾಡಬೇಕು, ಶಾಲೆಗಳಿಗೆ ಹೋಗಬೇಕು. ಹಾಗಾಗಿ ನಾನು ಹಳ್ಳಿಯ ಒಂದು ಶಾಲೆಗಳಿಗೆ ಹೋಗಿ ಪಾಠ ಮಾಡಿ ಬರ್ತಾ ಇರ್ತೇನೆ. ಹೀಗಾಗಿ ಅವೇರ್ನೆಸ್ ಹೆಚ್ಚು ಹಳ್ಳಿಗಳಿಗೆ ಬೇಕು. ಏನಕ್ಕಂದ್ರೆ ಸರ್ ಇವತ್ತಿನ ದಿನ ನಾನು ನೋಡ್ತಾ ಇದ್ದೀನಿ ಕೆಲವೊಬ್ರು ಜನ ತಮ್ಮ ಮನೆಗಳ ಹತ್ರ ಹಣ್ಣಿನ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂತ ಇದಿಲ್ಲ. ಏನಕ್ಕೆ ಕಟ್ ಮಾಡ್ತಿದ್ದಾರೆ, ಅರಣ್ಯ ಇಲಾಖೆಯವ್ರು ಪರ್ಮಿಷನ್ ತಗೊಂಡಿದ್ದೀರಾ, ಇದು ಕಟ್ ಮಾಡಬಹುದಾ, ಏನೂ ಇಲ್ಲ, ಎಷ್ಟೊಂದು ಮರಗಳನ್ನ ಕಟ್ ಮಾಡಿದ್ದಾರೆ. ಸ್ವಲ್ಪ ಇದರ ಅಧ್ಯಯನದ ಬಗ್ಗೆ ಹೇಳಿ. ದಾಂಡೇಲಿಯ ಸುತ್ತಮುತ್ತ ನಾವು ಪ್ರವಾಸಕ್ಕಾಗಿ ಬಂದಿದ್ದೀವಿ ಅಂತ ಇಟ್ಕೊಳ್ಳಿ, ನನಗೆ ಈ ಮಂಗಟ್ಟೆ ಪಕ್ಷಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಅಥವಾ ಒಂದು ಫೋಟೋಗ್ರಫಿ ಬೇಕು, ಅದರ ಒಂದು ಯಾವ ಸಮಯದಲ್ಲಿ ಹೋಗಬೇಕು ಮತ್ತೆ ಅದನ್ನು ನೋಡೋದು ಹೇಗೆ, ಈ ಬಗ್ಗೆ ಹೇಳಿ. ನಮ್ಮ ದಾಂಡೇಲಿ ಭಾಗದಲ್ಲಿ ಒಂದು ನಮ್ಮ ಅರಣ್ಯ ಇಲಾಖೆಯ ಒಂದು ಸಮೀಪದಲ್ಲಿರುವಂತ ಒಂದು ಟಿಂಬರ್ ಡಿಪೋ ಅಂತ ಇದೆ, ಅಲ್ಲಿ ವೈಲ್ಡ್ ಲೈಫ್ ರಿಸರ್ಚ್ ಸೆಂಟರ್ ಇದೆ. ಅಲ್ಲಿ ಹೋದಾಗ ನಿಮ್ಗೆ ಅತಿ ಹೆಚ್ಚು ಹಾರ್ಮಿಲ್ಗಳ ಒಂದು ಪುಸ್ತಕಗಳೇ ಸಿಗುತ್ತೆ, ಅದರ ಬಗ್ಗೆ ಮಾಹಿತಿ ಕೂಡ ಇದೆ. ಅಲ್ಲಿ ವೈಲ್ಡ್ ಲೈಫ್ ರಿಸರ್ಚ್ ಸೆಂಟರ್ ಅಲ್ಲಿ ಸರ್ಗಳು ಇರ್ತಾರೆ, ರೇಂಜ್ ಫಾರೆಸ್ಟ್ ನವರು, ಅವ್ರಗಳಿಂದನೂ ಮಾಹಿತಿ ಸಿಗುತ್ತೆ. ಮತ್ತೆ ನಾನೇನ್ ಮಾಡ್ತೇನೆ, ಹೊರಗಡೆಯಿಂದ ಬರುವಂತ ಜನರಿಗೆ ಬೆಳಗ್ಗೆ ಮತ್ತೆ ಸಂಜೆ ಪಕ್ಷಿ ವೀಕ್ಷಣೆಗಂತ ಬೇರೆ ಬೇರೆ ಕಡೆಗಳಲ್ಲಿ ಕರ್ಕೊಂಡು ಹೋಗ್ತೇನೆ. ಫೋಟೋಗ್ರಾಫರ್ಸ್ ಅಂತ ಬಂದಾಗ ಅವರಿಗೆ ಸ್ವಲ್ಪ ತೀರಾ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಾಗತ್ತೆ, ಸುಮ್ಮನೆ ಪಕ್ಷಿ ನೋಡಿ ಬರುವಂತದ್ದಲ್ಲ, ಫೋಟೋ ಬೇಕಾಗಿರುತ್ತೆ. ಹಾಗಾಗಿ ಬೇರೆ ಬೇರೆ ಕಡೆಗಳಂತಂದ್ರೆ ನಾವು ಜೋಯಿಡಾ, ಗಣೇಶ ಗುಡಿ ಈ ತರ ಹೋದಾಗ ಅಲ್ಲಿ ನಮ್ಗೆ ಹಾರ್ನ್ಬಿಲ್ ಅನ್ನ ಬಿಟ್ಟು ಉಳಿದಂತ ಒಂದು 20-30 ತರದ ಹಕ್ಕಿಗಳು ಕೂಡ ಸಿಗಬಹುದು. ಮತ್ತೆ ಮುಖ್ಯವಾಗಿ ನಾವು ಹಾರ್ನ್ಬಿಲ್ಲೇ ನೋಡ್ಬೇಕು ಅಂದ್ರೆ ಬೆಸ್ಟ್ ಪ್ಲೇಸ್ ದಾಂಡೇಲಿ ಟಿಂಬರ್ ಡಿಪೋ. ಅದನ್ನ ಬಿಟ್ಟು ಇನ್ನು ಅಂತಂದ್ರೆ ನಾವು ಜೋಯಿಡಾ ಹತ್ರ ಬಂದಾಗ ಒಂದು ನೇಚರ್ ಸಂಬಂಧಪಟ್ಟಂತಹ ಒಂದು ಹೋಮ್ ಸ್ಟೇಗಳಿದಾವೆ. ಇವಾಗ ಕಾಡು ಮನೆ ನರಸಿಂಹ ಭಟ್ ಅಂತ ಇದ್ದಾರೆ, ಅವರ ಒಂದು ಹೋಮ್ ಸ್ಟೇ ಸುತ್ತಮುತ್ತ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಓಡಾಡ್ತಾ ಇರುತ್ತೆ. ಮತ್ತೆ ಪಕ್ಷಿ ಪ್ರಿಯರಿಗೆ ಅತಿ ಇಷ್ಟಪಡುವಂತ ಜಾಗ ಅದು. ಸುಮಾರು 250ಗಿಂತ ಹೆಚ್ಚು ಹಕ್ಕಿಗಳ ಚೆಕ್ಲಿಸ್ಟ್ ಅವರ ಒಂದು ಪ್ರಾಪರ್ಟಿಯಲ್ಲೇ ಆಗಿದೆ. ಹಾಗಾಗಿ ನಾನು ಒಂದು ಆಪ್ಷನ್ ಅಲ್ಲಿ ಕೊಟ್ಟಾಗ ಜೋಯಿಡಾ ಹೋಗಿ ಈ ತರ ಹೋಮ್ ಸ್ಟೇಗಳು ಈ ನೇಚರ್ ರಿಲೇಟೆಡ್ ಹೋಮ್ ಸ್ಟೇಗಳಿಗೆ ರೆಫರ್ ಮಾಡ್ತಿರ್ತೇನೆ. ಅದೇನ ಹೇಗ್ ಮಾಡೋದು ಅಂತ ಬಂದಾಗ ನಾವು ಏನು ನಾಲೆಜ್ ಇರಲ್ಲ, ಜಂಗಲ್ ಲಾಡ್ಜಸ್ ಇದ್ದಾರೆ ಅವರು ಪ್ರೆಸೆಂಟೇಶನ್ ಕೊಡ್ತಾರೆ. ಆಮೇಲೆ ನಮ್ಮ ಒಂದು ಕುಳಿಗಿ ನೇಚರ್ ಕ್ಯಾಂಪ್ ಇದೆ, ಅಲ್ಲಿ ಬಂದಾಗ ಅಲ್ಲಿ ನುರಿತ ಒಂದು ಸರ್ಟಿಫೈಡ್ ನ್ಯಾಚುರಲಿಸ್ಟ್ ಗಳಿದ್ದಾರೆ, ಅವರ ಒಂದು ಸಲಹೆ ಮೇರೆಗೆ ಅಲ್ಲಿ ಪ್ರೆಸೆಂಟೇಶನ್ ಕೊಡ್ತಾರೆ. ಶಾಲೆ ಮಕ್ಕಳಿಗೆ ಯಾವ ತರ, ಕಾಲೇಜ್ ಮಕ್ಕಳಿಗೆ ಯಾವ ತರ, ಮತ್ತೆ ವರ್ಕ್ಶಾಪ್ ನಡಿಬೇಕಾದ್ರೆ ಈ ತರ ಸಾಕಷ್ಟು ಮಾಹಿತಿ ಕೇಂದ್ರಗಳಿದಾವೆ. ಆದ್ರೆ ಜನರಿಗೆ ಅದರ ಒಂದು ಅರಿವಿಲ್ಲ ಎಲ್ಲಿ ಹೋಗ್ಬೇಕು ಅಂತ. ಆದ್ರೆ ನಮ್ಗೆ ಹೆಚ್ಚಿನದಾಗಿ ದಾಂಡೇಲಿ ಒಂದು ಮಾಹಿತಿ ಕೇಂದ್ರ ಬೇಕು. ಅಂದ್ರೆ ಈಗ ಹಾರ್ನ್ಬಿಲ್ ಪಕ್ಷಿಯನ್ನ ನಾವು ನೈಸರ್ಗಿಕ ಪರಿಸರದಲ್ಲಿ ನೋಡಬೇಕಿದ್ರೆ ಬೆಳಗಿನ ಹೊತ್ತು ನೋಡುವಂತದ್ದು, ಸಾಯಂಕಾಲ ಹೊತ್ತು ನೋಡುವಂತದ್ದು, ಅಥವಾ ಯಾವಾಗ ಹೇಗೆ? ನೀವು ಯಾವಾಗ ಬಂದ್ರೂ ಕೂಡ ಹಾರ್ನ್ಬಿಲ್ ಅನ್ನ ನೋಡಬಹುದು. ಅತಿ ಹೆಚ್ಚು ನೋಡ್ಬೇಕಂದ್ರೆ ಬೆಳಗಿನ ಹೊತ್ತಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಆರು ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಒಂದು ಸಾರಿ ಸಂಜೆ ಹೊತ್ತಲ್ಲಿ ತನ್ನ ಗಂಟ್ಲಲ್ಲಿ ಒಂದು 100-150 ಹಣ್ಣುಗಳನ್ನ ತಗೊಂಡು ಒಂದ್ ಕಡೆ ಹೋಗ್ಬಿಡ್ತಂದ್ರೆ ಇಡೀ ರಾತ್ರಿ ಅದು ಉಪವಾಸ ಇರುತ್ತೆ ಆ ಹಣ್ಣು ತಿನ್ಕೊಂಡು. ಹಾಗಾಗಿ ಬೆಳಗ್ಗೆ ತಕ್ಷಣ ಅದು ಹಣ್ಣಿನ ಮರ ಎಲ್ಲಿರುತ್ತಂತ ಹುಡುಕ್ತಾ ಬರುತ್ತೆ. ನಾವು ಆ ಹಣ್ಣಿನ ಮರಗಳು ಎಲ್ಲಿದೆ ಅಂತ ಹುಡುಕ್ತಾ ಹೋದಾಗ ಅಲ್ಲಿ ಒಂದು 200-300 ಹಾರ್ಮಿಲ್ ನೋಡ್ಲಿಕ್ಕೆ ಸಿಗುತ್ತೆ. ಇಷ್ಟಪಟ್ಟು ತಿನ್ನುವಂತ ಹಣ್ಣು ಯಾವುದು ನಮ್ಮಲ್ಲಿ? ಆಲ, ಗೋಣಿ, ಅರಳಿ, ಬಸರಿ ಅಂತ ಇದೆ, ಫೈಕಸ್ ಹಣ್ಣುಗಳು. ಅತ್ತಿ ಹಣ್ಣು ಅತಿ ಹೆಚ್ಚು ಪ್ರೀತಿಯಿಂದ ತಿನ್ನುತ್ತೆ. ಸೀಸನ್ ವೈಸ್ ಇರುತ್ತೆ, ಮಾರ್ಚ್ ಅಲ್ಲಿ ಬೇರೆದು, ಪೀಪಲ್ ಅರಳಿ ಮರದ ಹಣ್ಣು. ಅಂದ್ರೆ ನಮ್ಮ ಈ ದಾಂಡೇಲಿ ಸುತ್ತಮುತ್ತ ಒಂದು 10-15 ಜಾತಿಯ ಹಣ್ಣಿನ ಮರಗಳಿದ್ದಾವೆ. ಒಂದು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಏನಂದ್ರೆ, ಹಾರ್ನ್ಬಿಲ್ಗಳು ಎಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ಅಂದ್ರೆ ನಾವು ತಿಳ್ಕೊಳ್ಬೇಕು ಆ ಕಾಡು ತುಂಬಾ ಸಮೃದ್ಧವಾಗಿದೆ ಮತ್ತೆ ಹತ್ತತ್ರದ ಹಳೆ ಕಾಡು ಅಂತ. ಮತ್ತೆ ಹಾರ್ನ್ಬಿಲ್ಗಳಿಗೆ 48 ತರದ ಹಣ್ಣಿನ ಮರಗಳಿದ್ರೆ ಮಾತ್ರ, 48 ತರದ ಹಣ್ಣಿನ ಮರಗಳಿದ್ರೆ ಮಾತ್ರ ಅದು ಅಲ್ಲಿ ವಾಸ ಮಾಡುತ್ತೆ. ಆ ಹಣ್ಣುಗಳು ಸಿಗದೆ ಹೋದ್ರೆ ಅದು ವಲಸೆ ಹೋಗುತ್ತೆ. ಲಕ್ಕಿಲಿ ನಮ್ಮ ದಾಂಡೇಲಿ ಮತ್ತೆ ಜೋಯಿಡಾ ಭಾಗದಲ್ಲಿ 87 ತರದ ಹಣ್ಣಿನ ಮರಗಳಿದ್ದಾವೆ. ನಾನು ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದು ಫಾರೆಸ್ಟ್ ನವರಿಂದ ಮಾಹಿತಿ ತಗೊಂಡಾಗ, ನಮ್ಮ ಟಿಂಬರ್ ಅಲ್ಲೇ ಒಂದು 15 ತರದ ಹಣ್ಣಿನ ಮರ ಇದೆ. ಅದರಲ್ಲಿ ಇಂಥದೇ ಹಣ್ಣು ಅಂತ ಇಲ್ಲ, ಜಾಸ್ತಿ ಫಿಗ್ ಅತ್ತಿ ಹಣ್ಣುಗಳನ್ನ ಜಾಸ್ತಿ ತಿನ್ನುತ್ತೆ. ಆಲ, ಗೋಣಿ, ಅರಳಿ, ಬಸರಿ, ಅದರಲ್ಲಿ ಚಿಕ್ಕ ಚಿಕ್ಕ ಹಣ್ಣು ಅಂದ್ರೆ ಅರಳಿ ಮರದ್ದು. ನೀವೆಲ್ಲಾದ್ರೂ ಅರಳಿ ಮರ ನೋಡಿದ್ರೆ ನೀವು ತಿಳ್ಕೊಬೇಕು ಅಲ್ಲಿ ಹಾರ್ನ್ಬಿಲ್ ತುಂಬಾ ಇದೆ ಅಂತ. ಇನ್ನೊಂದು ಕಾಸರಕ ಅಂತ ಬರುತ್ತೆ. ಈ ಒಂದು ನಮ್ಗೆ ಸಾಮಾನ್ಯವಾಗಿ ಕಶೇರಕ ಅದು ವಿಷದ ಹಣ್ಣು ಅಂತ ಹೇಳ್ತಾರೆ, ಸ್ಟ್ರಿಕ್ನೆಸ್ ನಕ್ಸೋಮಿಕ ಹೆವಿ ಪಾಯ್ಸನ್, ಅದು ಹಾರ್ಮೇಲಿ ಎಷ್ಟು ಪ್ರೀತಿಯಿಂದ ತಿನ್ನುತ್ತೆ ಅಂದ್ರೆ. ಹೌದು ಸರ್, ಅದು ಒಬ್ರು ಹೋಮಿಯೋಪತಿ ಡಾಕ್ಟರ್ ಹೇಳಿದ್ರು, ಒಂದ್ ವೇಳೆ ಏನಾದ್ರೂ ವೆನಮ್ ಸ್ನೇಕ್ ಕಚ್ಚಿದ್ರೆ ಇದರ ಸೀಡ್ಸ್ ಅನ್ನ ಇದರ ಎಲೆಗಳನ್ನ ನಾವು ಆ ಭಾಗದಲ್ಲಿ ಕಟ್ಟಿದ್ರೆ ರಿಮೂವ್ ಮಾಡಬಹುದು, ಒಂದ್ 2 hours ಆ ಮನುಷ್ಯನ ಉಳಿಸಬಹುದು ಅಂತ ಹೇಳಿದ್ರು. ಒಟ್ಟಿನಲ್ಲಿ ಈ ಒಂದು ಮಂಗಟ್ಟೆ ಪಕ್ಷಿಯನ್ನ ಉಳಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಜವಾಬ್ದಾರಿ ಮುಖ್ಯವಾಗಿ ಶಾಲೆಗಳಿಗೆ ಹೆಚ್ಚು ಇದರ ಒಂದು ಅರಿವನ್ನ ಕೊಡಬೇಕು. ನಿಜವಾಗ್ಲೂ ದುಃಖ ಆಗುತ್ತೆ ಶಾಲೆ ಮಕ್ಕಳಿಗೆ, ಇನ್ನು ಕರ್ನಾಟಕದಲ್ಲಿ 4 ಜಾತಿಯ ಹಾರ್ಮಿಲ್ಗಳು ನಮ್ಮ ದಾಂಡೇಲಿ ಜೋಯಿಡಾದಲ್ಲಿ ಇದೆ ಅನ್ನೋದು ಗೊತ್ತೇ ಇಲ್ಲ. ಹಾರ್ಮಿಲ್ ಫೆಸ್ಟಿವಲ್ ಅಲ್ಲಿ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ, ಏನೋ ಒಂದು ಚಿತ್ರವನ್ನ ತೆಗಿಲಿಕ್ಕೆ ಹೇಳ್ತಾರೆ ಎಸ್ಸೆ ಕಾಂಪಿಟೇಷನ್ ಅಂತ. ಬಟ್ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಅವೇರ್ನೆಸ್ ಬೇಕು, ಅವೇರ್ನೆಸ್ ಪ್ರೋಗ್ರಾಮ್ ಬಹಳಷ್ಟು ಆಗ್ಬೇಕು. ಈ ನೇಚರಿಗೆ ಸಂಬಂಧಪಟ್ಟಿದ್ದಂತ ಹೇಳಿದ್ರೆ ಮರಗಳ ಬಗ್ಗೆ ಆಗ್ಲಿ, ಬಹಳಷ್ಟು ಮಕ್ಕಳಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಹೋಗಿದೆ ಸತ್ತೋಯ್ತು, ಆದ್ರೆ ಆ ಪಕ್ಷಿನ ಯಾರಾದ್ರೂ ಹೊಡೆದ್ರೆ ಏನಿದೆ, ಯಾವ ರೀತಿ ಅದನ್ನ ಉಳಿಸ್ಬೇಕು, ಮತ್ತೆ ಆ ಪಕ್ಷಿಯನ್ನ ಹೊಡೆದ್ರೆ ಏನು ಪನಿಷ್ಮೆಂಟ್ ಇದೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ತುಂಬಾ ಒಂಥರ ನೆಗ್ಲೆಕ್ಟ್ ಆಗ್ತಾ ಇದೆ ನಮ್ಮ ಈ ಭಾಗದಲ್ಲಿ. ಅಂದ್ರೆ ಯಾವುದೂ ಈಸಿಯಾಗಿ ಸಿಕ್ಕಿದ್ರೆ ಅದಕ್ಕೆ ಏನಂದ್ರೆ ಅಷ್ಟೊಂದು ನಾವು ಬೆಲೆ ಕೊಡೋದಿಲ್ಲ. ದೂರದಿಂದ ಬರ್ತಾರೆ, 1,000 kilometers ಟ್ರಾವೆಲಿಂಗ್ ಮಾಡ್ಕೊಂಡು ಮೇಡಮ್ ಒಂದೇ ಒಂದು ಹಾರ್ಮಿಲ್ ತೋರಿಸಿ ಅಂತಾರೆ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಆದ್ರೆ ನಮ್ಮಲ್ಲಿರುವಂತಹ ಜನರಿಗೆ ಇದರ ಒಂದು ಮಹತ್ವ ಗೊತ್ತಿಲ್ಲ ಹಕ್ಕಿಗಳದ್ದು. ಹಾಗಾಗಿ ನಮ್ಮ ಭಾಗದಲ್ಲಿ ತುಂಬಾ ಅವೇರ್ನೆಸ್ ಆಗಬೇಕಾಗಿದೆ. ಮತ್ತೆ ಪ್ರತಿ ವರ್ಷ ಹಾರ್ಮಿಲ್ ಫೆಸ್ಟಿವಲ್ ಅಲ್ಲ, ವಾರಕ್ಕೊಮ್ಮೆ ಆದರೂ ಈ ತರ ಜಾಗೃತಿ ಕಾರ್ಯಕ್ರಮಗಳಾಗಬೇಕು, ಮಕ್ಕಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಹೋಗ್ಲಿ. ಅವರಿಗೆ ಇದು ಮರ ಕಟ್ ಮಾಡೋದ್ರಿಂದ, ಎಲೆ ಇದ್ ಮಾಡೋದ್ರಿಂದ ಈ ತರ ಪನಿಷ್ಮೆಂಟ್ ಇದೆ ಅಂತ ಹೆದರಿಕೆ ಇರಬೇಕು. ಕೊನೆಯ ಹಾಗೂ ಪ್ರಮುಖವಾದ ಪ್ರಶ್ನೆಯನ್ನ ಕೇಳ್ತಾರೆ, ಬಹುಶಃ ರೈತರಿಗೆ ಏನಾದ್ರೂ ಇದರಿಂದ ತೊಂದರೆ ಇದೆಯಾ ಅಂತ. ಸಾಧ್ಯನೇ ಇಲ್ಲ, ಹಳೆ ಕಾಲದಿಂದನೂ ಹಾರ್ಮಿಲ್ಗಳಿಗೆ ಒಂದು ವಿಶೇಷವಾದಂತ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಕಾಡಿನ ರೈತ, ಕೃಷಿಕ, ಮಿತ್ರ ಅಂತಾನೆ ಹೇಳ್ತಾ ಇದ್ದೀವಿ. ನೆಟ್ಟು ಬೆಳೆಸಿದ ಬೆಳೆಗಳಿಗೆ ಏನು ಹಾನಿ ಮಾಡಲ್ಲ, ಏನು ಹಾನಿ ಮಾಡಲ್ಲ. ಬಹಳ ಸಂತೋಷ ರಜನಿ ರಾವ್ ಅವರೇ. ವಿಶೇಷವಾಗಿ ಈ ಹಾರ್ನ್ ಬಿಲ್ ಅಥವಾ ಮಂಗಟ್ಟೆ ಪಕ್ಷಿಗಳ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಗಮನವಂತ ಅಧ್ಯಯನವನ್ನ ನೀವು ಮಾಡಿದಂಥವ್ರು, ಜೊತೆಗೆ ಈ ಪರಿಸರ ಪ್ರೇಮಿಯಾಗಿ ಪರಿಸರ ಪ್ರವಾಸೋದ್ಯಮವನ್ನು ಕೂಡ ಪೂರಕವಾಗಿ ನೀವು ಬಳಸಿಕೊಂಡಿದ್ದೀರಿ, ಪ್ರಕೃತಿ ಶಿಬಿರವನ್ನು ಆಯೋಜಿಸ್ತಾ ಇದ್ದೀರಿ, ಸಾಕಷ್ಟು ವಿಚಾರವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಹಾರ್ನ್ ಬಿಲ್ ಅಥವಾ ಮಂಗಟ್ಟೆ ಹಕ್ಕಿಯ ಜೀವನ ಕ್ರಮದ ಕುರಿತು ಪ್ರಕೃತಿ ತಜ್ಞೆ ರಜನಿ ರಾವ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕೃಷಿಕರಿಗೊಂದು ಸಿಹಿ ಸುದ್ದಿ, ಈಗ ನಿಮಗೆ ಬೇಕಾದ ಎಲ್ಲಾ ರೀತಿಯ ಯಂತ್ರೋಪಕರಣಗಳು ಒಂದೇ ಸೂರಿನಡಿ ಲಭ್ಯ. ಕೃಷಿ ಯಂತ್ರೋಪಕರಣಗಳ ಉತ್ತಮ ಸೇವೆಗೆ ಹೆಸರಾದ ಈಸಿ ಲೈಫ್ ಎಂಟರ್ಪ್ರೈಸಸ್ ಹಾಗೂ ಸಾಯ ಎಂಟರ್ಪ್ರೈಸಸ್ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡಿನಾದ್ಯಂತ 40 ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಇಲ್ಲಿ ವಿವಿಧ ಕೃಷಿ ಹಾಗೂ ತೋಟಗಾರಿಕೆಗೆ ಸಂಬಂಧಿಸಿದ ಯಂತ್ರೋಪಕರಣಗಳು ಇಲಾಖೆಯ ಸಬ್ಸಿಡಿಯೊಂದಿಗೆ ಲಭ್ಯವಿರುವುದರೊಂದಿಗೆ ವಿವಿಧ ಕೃಷಿ ಯಂತ್ರಗಳ ಬಿಡಿಭಾಗಗಳು ಹಾಗೂ ಮಾರಾಟ ನಂತರದ ಸೇವೆಗಳು ಲಭ್ಯ. ಇಂದೇ ನಿಮ್ಮ ಹತ್ತಿರದ ಈಸಿ ಲೈಫ್ ಎಂಟರ್ಪ್ರೈಸಸ್ ಅಥವಾ ಸಾಯ ಎಂಟರ್ಪ್ರೈಸಸ್ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 9944534399. ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೆ ವೋ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜ್ಯಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ್, 55 ರೂಪಾಯಿ ಸೇ 200 ರೂಪಾಯಿ की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ಈಗ ಸಂಧ್ಯಾ ಶಂಕರ್ ಅವರ ಧ್ವನಿಯಲ್ಲಿರುವ ಭಕ್ತಿಗೀತೆಯೊಂದನ್ನು ಕೇಳೋಣ. ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ, ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ, ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ. ಗುರುಗಳ ಚರಣ ಸರೋರುಹ ಮಧುರ ತರ ತರ ತಪದಿ ಮೈ ಮರೆತಿರಲಿ, ಗುರುಗಳ ಚರಣ ಸರೋರುಹ ಮಧುರ ತರ ತರ ತಪದಿ ಮೈ ಮರೆತಿರಲಿ, ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ, ಬರುವುದೆಲ್ಲ ಬರಲಿ. ಕೆಡಲಿ ಸುತರತಿ ಪತಿತರಾಗಿ ಬರಲಿ, ಸತಿಯ ಮತಿಯು ಕೆಡಲಿ ಸುತರತಿ ಪತಿತರಾಗಿ ಬರಲಿ, ಜೊತೆಯೊಳಿತ ಗೀತ ಪ್ರತಿಕೂಲನಾಗಲಿ ಪತನ ಕೆಡುವ ಪ್ರಯತ್ನವು ಬರಲಿ, ಜೊತೆಯೊಳಿತ ಗೀತ ಪ್ರತಿಕೂಲನಾಗಲಿ ಪತನ ಕೆಡುವ ಪ್ರಯತ್ನವು ಬರಲಿ, ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ, ಬರುವುದೆಲ್ಲ ಬರಲಿ. ಅರಸು ಕರೆಸದಿರಲಿ ಸತಿ ಸರಸ ಸುರಿಸದಿರಲಿ, ಅರಸು ಕರೆಸದಿರಲಿ ಸತಿ ಸರಸ ಸುರಿಸದಿರಲಿ, ನರಸ ಕನಿಗೆ ಬರಸ ಮಾರ್ಪಿಸಲಿ ವಿರಸ ಮಾಡಿ ಮನೆ ಮುರಿಸುತ್ತ ಬರಲಿ, ನರಸ ಕನಿಗೆ ಬರಸ ಮಾರ್ಪಿಸಲಿ ವಿರಸ ಮಾಡಿ ಮನೆ ಮುರಿಸುತ್ತ ಬರಲಿ, ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ, ಬರುವುದೆಲ್ಲ ಬರಲಿ. ಅಪಮಾನ ಮಾಡಿ ನಗಲಿ, ಜ್ಞಾನಹೀನ ನಿಂದೆನು ತನಿಂದಿಸಲಿ ಶ್ರೀನಿಧಿ ಗೋಪಾಲ ವಿಠಲ ಬೆರಲಿ, ಜ್ಞಾನಹೀನ ನಿಂದೆನು ತನಿಂದಿಸಲಿ ಶ್ರೀನಿಧಿ ಗೋಪಾಲ ವಿಠಲ ಬೆರಲಿ, ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ, ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ. ಗುರುಗಳ ಚರಣ ಸರೋರುಹ ಮಧುರ ತರ ತರ ತಪದಿ ಮೈ ಮರೆತಿರಲಿ, ಗುರುಗಳ ಚರಣ ಸರೋರುಹ ಮಧುರ ತರ ತರ ತಪದಿ ಮೈ ಮರೆತಿರಲಿ, ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ, ಬರುವುದೆಲ್ಲ ಬರಲಿ ಬರುವುದೆಲ್ಲ ಬರಲಿ ಬರುವುದೆಲ್ಲ ಬರಲಿ. ಸಂಧ್ಯಾಶಂಕರ್ ಅವರು ಹಾಡಿರುವ ಗೋಪಾಲದಾಸರ ಭಕ್ತಿ ರಚನೆಯನ್ನು ಕೇಳಿದಿರಿ. ಮುಂದೆ ಅಭಿಜಿತ್ ಶೆಣೈಕೆ ಅವರ ಧ್ವನಿಯಲ್ಲಿ ಮೋಳಿಗೆ ಮಾರಯ್ಯ ಅವರ ವಚನ